ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹ ಕೂಡಿರೋದ್ರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ತಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ರೈತ ಬಾಂಧವರೇ, ಈಗ ಗೋಹತ್ಯೆ ನಿಷೇಧ ಈ ಕುರಿತು ಕೃಷಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗೋಪಾಲ್ ಜಿಟಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಎಂ ಮಹೇಶ್. ಆತ್ಮೀಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗೋಪಾಲ್ ಜಿಟಿ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮಗೆ ಇಂದು ಗೋಹತ್ಯೆ ನಿಷೇಧ ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಈ ಗೋಹತ್ಯೆ ಅಂದ್ರೇನು, ಯಾವ ಅಧಿನಿಯಮದೊಳಗಡೆ ಇದು ಒಳಪಡುತ್ತೆ, ಇದಕ್ಕಾಗ್ತಕ್ಕಂಥ ಶಿಕ್ಷೆಗಳೇನು, ಯಾವ ರೀತಿ ಜಾನುವಾರುಗಳನ್ನು ಸಾಗಾಟ ಮಾಡಬೇಕು, ಎಂಥ ಜಾನುವಾರುಗಳನ್ನ ನಾವು ಸಾಗಾಟ ಮಾಡಬೇಕು, ಇದರ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಗೋಪಾಲ್ ಜಿಟಿ ಅವರು ನಮಗೆ ವಿವರಿಸ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಕಾರ್ಯಕ್ರಮದ ಎಲ್ಲಾ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮದಿಂದ ಮೂಡಿ ಬರತಕ್ಕಂಥ ಈ ರೈತರ ಒಂದು ಸಂವಾದ ಅಥವಾ ಮಾಹಿತಿ ಕಾರ್ಯಕ್ರಮದಲ್ಲಿ ಈ ದಿನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಅಧಿನಿಯಮ 2020 ಈ ಒಂದು ಕಾನೂನಿನ ಬಗ್ಗೆ ಅದರ ಅಡಿಯಲ್ಲಿ ಬರತಕ್ಕಂಥ ಅನೇಕ ಪ್ರಮುಖವಾದ ವಿಚಾರಗಳನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಗೋಹತ್ಯೆ ಇದು ಯಾವಾಗಿಂದ ಜಾರಿಗೆ ಬಂತು ಅಥವಾ ಗೋಹತ್ಯೆ ನಿಷೇಧ ನಮ್ಮ ರಾಜ್ಯದಲ್ಲಿ ಇದನ್ನು ದಿನಾಂಕ 25 ಫೆಬ್ರವರಿ 2021 ಜಾರಿಗೆ ತರಲಾಗಿದೆ. ಇದರ ಪೂರ್ಣ ಹೆಸರು ಬಂದ್ಬಿಟ್ಟು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ 2020 ಅಂತೇಳಿ ಇರುತ್ತೆ. ಇದರ ಪ್ರಕಾರ ಅಥವಾ ಈ ಅಧಿನಿಯಮದ ಪ್ರಕಾರ ಗೋಮಾಂಸ ಅಂದ್ರೆ ಏನು ಅನ್ನೋದು ಅಥವಾ ಯಾವ್ಯಾವುದಕ್ಕೆ ನಾವು ಗೋಮಾಂಸ ಅಂತ ಹೇಳ್ತೀವಿ ಅಂತಂದ್ರೆ ಯಾವುದೇ ರೂಪದಲ್ಲಿ ಇರತಕ್ಕಂಥ ಜಾನುವಾರುಗಳ ಮಾಂಸಕ್ಕೆ ಗೋಮಾಂಸ ಅಂತೇಳಿ ಅರ್ಥೈಸ್ತಾರೆ. ಅಂದ್ರೆ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇದರ ಜೊತೆಗೆ ಜಾನುವಾರುಗಳು ಅಂದ್ರೆ ಯಾವುದು ಈ ಕಾರಣಕ್ಕಾಗಿ. ಸೊ ಈ ಗೋಹತ್ಯೆ ನಿಷೇಧದ ಅಧಿನಿಯಮದಡಿಯಲ್ಲಿ ಜಾನುವಾರುಗಳು ಅಂದ್ರೆ ಎಲ್ಲಾ ವಯಸ್ಸಿನ ಆಕಳು, ಆಕಳ ಕರು, ಗೂಳಿ, ಎತ್ತು ಜೊತೆಗೆ 13 ವರ್ಷದ ಒಳಗಿನ ಕೋಣ ಮತ್ತು ಎಮ್ಮೆ ಇವೆಲ್ಲವುಗಳನ್ನು ನಾವು ಜಾನುವಾರು ಅಂತಾನೆ ಪರಿಗಣಿಸ್ತಾರೆ ಅಥವಾ ಪರಿಗಣಿಸಲಾಗಿದೆ ಈ ಗೋಹತ್ಯೆ ನಿಷೇಧದ ಅಧಿನಿಯಮದಡಿಯಲ್ಲಿ. ಸೊ ಇದು ಜಾನುವಾರು ಹತ್ಯೆ ಎಂದ್ರೆ ಏನು ಅಥವಾ ಯಾವುದು ಅಂತೇಳಿ ಹೇಳೋದಾದ್ರೆ ಯಾವುದೇ ವಿಧಾನದಿಂದ ನಾವು ಜಾನುವಾರುಗಳನ್ನು ಕೊಲ್ಲುವುದಾಗಿ ಮತ್ತು ಸಾಮಾನ್ಯವಾಗಿ ಸಾವಿಗೆ ಕಾರಣವಾಗುವ ದೈಹಿಕ ಹಾನಿಯ ಊನಗೊಳಿಸುವಿಕೆ ಮತ್ತು ಗಾಯಗೊಳಿಸುವಿಕೆ ಇವೆಲ್ಲವುದನ್ನು ಸಹ ಜಾನುವಾರು ಹತ್ಯೆ ಅಂತಾನೆ ಪರಿಗಣಿಸಲಾಗುತ್ತೆ. ಸೊ ಇದು 13 ವರ್ಷದ ಮೇಲ್ಪಟ್ಟು ಎಮ್ಮೆ ಮತ್ತು ಕೋಣ ಇವುಗಳಿಗೆ ಹತ್ಯೆ ಅಥವಾ ವಧೆ ಮಾಡಬೇಕಾದಂತಹ ಸಂದರ್ಭ ಬಂದ್ರೆ ಸಕ್ಷಮ ಪ್ರಾಧಿಕಾರದ ಶಿಫಾರಸಿನ ಮೇರೆಗೆನೆ ಮಾಡಬೇಕು, ಇಲ್ಲ ಅಂದ್ರೆ ಅದು ಸಹ ಈ ಗೋಹತ್ಯೆ ನಿಷೇಧ ಕಾನೂನಡಿಯಲ್ಲಿನೇ ಬರ್ತದೆ. ಸೊ ಉಳಿದಂತೆ ಈ ಸೆಕ್ಷನ್ 18(1)(d) ಇದರ ಪ್ರಕಾರ ಎಲ್ಲಾ ಜಾನುವಾರುಗಳ ವಧೆಯನ್ನ ಈ ಅಧಿನಿಯಮದಡಿ ನಿರ್ಬಂಧಿಸಲಾಗಿದೆ. ಸರ್, ನೀವು ಆಗ್ಲೇ ಒಂದು ಮಾತು ಹೇಳಿದ್ರೆ 13 ವರ್ಷದ ನಂತರದ ಗೋವುಗಳನ್ನಾಗ್ಲಿ ಕೋಣಗಳನ್ನ ಹತ್ಯೆ ಮಾಡಬಹುದು ಅಂತ ಹೇಳಿದ್ರೆ ಏನಕ್ಕೋಸ್ಕರ ಈ ಒಂದು ಕಾನೂನು ಇರೋದು, ಅದ್ರ ತದನಂತರದಲ್ಲಿ ಮಾಡಿದ್ರೆ ಯಾವುದು ತೊಂದರೆ ಇರಲ್ವ ಅನ್ನೋದಕ್ಕೆ ಕಾರಣ ಏನು? ಆತರ ಸ್ಪೆಸಿಫಿಕ್ ಆಗಿ ಏನು ಕಾರಣ ಇಲ್ಲ. ಈಗ ಗೋವು ಅಂತೇಳಿ ನಾವು ಅದಕ್ಕೆ ಎಮ್ಮೆ ಮತ್ತು ಕೋಣಗಳನ್ನು ಸಹ ಎಳೆ ವಯಸ್ಸಿನವುಗಳನ್ನ ಇದರಲ್ಲಿ ಸೇರಿಸಿದ್ದಾರೆ. ಸೊ 13 ವರ್ಷದ ನಂತರದವನ್ನ ಬೇಕಾದ್ರೆ ಈ ಒಂದು ಇದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಬೇಕಿದ್ರೆ ವಧೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಾನೂನಿನ ಪ್ರಕಾರ. ಅದು ಸೆಕ್ಷನ್ 18(1)(d) ಪ್ರಕಾರ ಮತ್ತೆ ಇವನ್ನು ಉಳಿದ ಎಲ್ಲಾ ಜಾನುವಾರುಗಳ ವಧೆಯನ್ನ ನಿರ್ಬಂಧಿಸಲಾಗಿದೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಜಾನುವಾರು ಹತ್ಯೆಯನ್ನ ನಡೆಸತಕ್ಕದ್ದಲ್ಲ ಅಥವಾ ಮಾಡತಕ್ಕದ್ದಲ್ಲ. ಜಾನುವಾರು ಹತ್ಯೆ ನಡೆಸುವಂತೆ ಅಥವಾ ಜಾನುವಾರನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಲು ಅಥವಾ ಕೊಡತಕ್ಕದ್ದಲ್ಲ ಅಥವಾ ಕೊಲ್ಲಲು ಸಹ ಕೊಡುವಂತೆ ಮಾಡತಕ್ಕದ್ದಲ್ಲ. ಇದೆಲ್ಲಾನು ಸಹ ಸೆಕ್ಷನ್ 4(4)(d) ಅಂದ್ರೆ ವ್ಯಕ್ತಿ ಜಾನುವಾರು ಹತ್ಯೆ ಮಾಡಲೇಬೇಕಂತಿಲ್ಲ, ಜಾನುವಾರು ಹತ್ಯೆಗಾಗಿ ಕೊಟ್ಟಂತ ವ್ಯಕ್ತಿಯೂ ಸಹ ಈ ಕಾನೂನಡಿಯಲ್ಲಿ ಬರ್ತಾರೆ. ಹಾಗಾಗಿ ಕೊಡೋದು ಆಗ್ಲಿ ತಗೊಳ್ಳೋದಾಗ್ಲಿ ಹತ್ಯೆ ಉದ್ದೇಶಕ್ಕಾಗಿ ಇದನ್ನ ಸೆಕ್ಷನ್ 4 ಪ್ರಕಾರ ನಿಷೇಧಿಸಿದೆ. ಮತ್ತೆ ಈ ಸೆಕ್ಷನ್ 5 ಪ್ರಕಾರ, ಈಗ ಇದೆ ಅಧಿನಿಯಮದ ಸೆಕ್ಷನ್ 5 ಪ್ರಕಾರ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಜಾನುವಾರನ್ನ ರಾಜ್ಯದ ಒಳಗೆ ಅಥವಾ ಹೊರಗಿನ ಯಾವುದೇ ಸ್ಥಳದಿಂದ ಇತರೆ ಸ್ಥಳಕ್ಕೆ ಹತ್ಯೆಗಾಗಿ ಸಾಗಣೆ ಮಾಡತಕ್ಕದ್ದಲ್ಲ ಅಥವಾ ಕೊಡತಕ್ಕದ್ದಲ್ಲ. ಅಂದ್ರೆ ಸಾಗಣೆ ಮಾಡಿದ್ರು ಸಹ ಹತ್ಯೆ ಉದ್ದೇಶಕ್ಕಾಗಿ ಸಾಗಣೆ ಮಾಡಿದರೆ ಸೆಕ್ಷನ್ 5 ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇಲ್ಲಿ ಒಂದು ಸೂಚನೆ ತಗೊಳ್ಬಹುದು ನಾವು, ವಿಶೇಷವಾಗಿ ಈ ಸಾಗಾಣಿಕೆ ಅಂತ ಅಂದಾಗ ರೈತರು ಅಥವಾ ಪಶುಸಂಗೋಪನೆ ಮಾಡತಕ್ಕಂತ ರೈತರು ಆ ಕೃಷಿ ಅಥವಾ ಪಶುಸಂಗೋಪನೆ ಉದ್ದೇಶಕ್ಕೆ ಸಾಗಣೆ ಮಾಡಬಹುದು. ಆದರೆ ಅದಕ್ಕೆ ಒಂದು ಸಕ್ಷಮ ಪ್ರಾಧಿಕಾರ ಅಂತೇಳಿ ಒಂದು ಇರುತ್ತೆ, ಅವರಿಂದ ಈ ನೀವು ಸಾಗಾಣಿಕೆಗಾಗಿ ಅಂದ್ರೆ ಏನು ಕೃಷಿ ಮತ್ತು ಪಶುಸಂಗೋಪನೆ ಉದ್ದೇಶಕ್ಕಾಗೇ ಸಾಗಾಣಿಕೆ ಮಾಡ್ತೀವಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಅದನ್ನ ಸೆಕ್ಷನ್ 6 ಪ್ರಕಾರ ಪಶುವೈದ್ಯಾಧಿಕಾರಿಯ ಹುದ್ದೆಯಿಂದ ಅಥವಾ ಅವರಿಂದ ಮೇಲ್ಪಟ್ಟಂತ ಹುದ್ದೆಯ ಇಲಾಖಾ ಅಧಿಕಾರಿಗಳಿಂದ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ತಗೊಂಡು ನಾವು ಸಾಗಣೆ ಮಾಡಬಹುದು. ಯಾವ್ಯಾವ ಜಾನುವಾರುಗಳನ್ನು ವಧೆಯನ್ನು ನಿರ್ಬಂಧಿಸಲಾಗಿದೆ ಸರ್? ಜಾನುವಾರು ಹತ್ಯೆ ಅಂತ ನಾನು ಆಗ್ಲೇ ಹೇಳದಂತೆ ಎಲ್ಲಾ ವಯಸ್ಸಿನ ಆಕಳು, ಕರು, ಗೂಳಿ, ಎತ್ತು ಮತ್ತೆ ಇವೆಲ್ಲವುಗಳನ್ನು ನಿರ್ಬಂಧಿಸಿದರೆ, ಇವರ ಜೊತೆಗೆ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಇವುಗಳನ್ನು ಸಹ ಅಂದ್ರೆ ಕೋಣ ಅಥವಾ ಎಮ್ಮೆಗಳನ್ನು ಸಹ ಹತ್ಯೆ ಉದ್ದೇಶಕ್ಕಾಗಿ ಅಥವಾ ವಧ ಕಾರಣಕ್ಕಾಗಿ ನಿಷೇಧ ಮಾಡಲಾಗಿದೆ. ಮತ್ತೆ ಈ ರೀತಿ ಏನಾದರೂ ಒಂದು ವೇಳೆ ಈ ಅಧಿನಿಯಮವನ್ನ ಉಲ್ಲಂಘಿಸಿ ಹತ್ಯೆ ಮಾಡಿದ್ದಾಗಲಿ ಅಥವಾ ವಧೆ ಮಾಡಿದ್ದಾಗಲಿ ಕಂಡು ಬಂದರೆ ಅದು ಸೆಕ್ಷನ್ 12(1) ಪ್ರಕಾರ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಅದಕ್ಕೆ ಶಿಕ್ಷೆ ಅಂದರೆ 3 ವರ್ಷದಿಂದ 7 ವರ್ಷಗಳವರೆಗೆ ಜೈಲುವಾಸ ಅಥವಾ 1 ಜಾನುವಾರಿಗೆ ₹50,000 to ₹5 ಲಕ್ಷಗಳವರೆಗೆ ಜುಲ್ಮಾನೆ ಹಾಕ್ಲಿಕ್ಕೆ ಅವಕಾಶ ಇರುತ್ತದೆ. ಅಂದ್ರೆ ಉದಾಹರಣೆಗೆ ನಾವೇನಾದ್ರೂ ಶಿಕ್ಷೆಗೆ ಒಳಪಡ್ತೀವಿ ಅನ್ನೋದಾದ್ರೆ ಬರೀ 1 ಜಾನುವಾರನ ಹತ್ಯೆ ಮಾಡಿದ್ರೆ 50,000 to 5 ಲಕ್ಷವರೆಗೆ, ಆ ರೀತಿ 2-3 ಮಾಡಿದ್ರೆ 1.5 ಲಕ್ಷದಿಂದ 15 ಲಕ್ಷದವರೆಗೂ ದಂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಅದೆಲ್ಲ ಕಾನೂನು ಕ್ರಮಕ್ಕೆ ಒಳಪಡುತ್ತೆ. ವಿನಾಯಿತಿಗಳೇನು ಇಲ್ವಾ ಸರ್? ವಿನಾಯಿತಿಗಳು ಅಂದ್ರೆ ಇದರಲ್ಲಿ ವಿಶೇಷವಾಗಿ ಈ ಸಾಗಾಣಿಕೆ ಮಾಡುವಾಗ ವಿನಾಯಿತಿ ಕೊಡ್ತಾರೆ. 15 ಕಿಲೋಮೀಟರ್ ಅಥವಾ ಅದಕ್ಕಿಂತ ಒಳಗಿನ ದೂರವನ್ನ ಕ್ರಮಿಸಲಿಕ್ಕೆ 2 500 ಹಸುಗಳು ಮತ್ತೆ ಅವಕ್ಕೆ ಸಂಬಂಧಪಟ್ಟ ಕರುಗಳು ಇಂಥವನ್ನ ಸಾಗಾಣಿಕೆ ಮಾಡಲಿಕ್ಕೆ ವಿನಾಯಿತಿ ಇದೆ. ಅಷ್ಟೇ, ಆ ರೀತಿ ವಿನಾಯಿತಿ ಇದೆ. ಮತ್ತೆ ಕೆಲವೊಂದು ಸಮಯದಲ್ಲಿ ಜಾನುವಾರುಗಳನ್ನ, ಗರ್ಭಿಣಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇರ್ತಾರೆ, ಕೆಲವು ಮರಿಗಳನ್ನು ಕೂಡ ಸಾಗಾಟ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದ್ ವೇಳೆ ಈ ಸಾಕಾಣಿಕೆ ಉದ್ದೇಶಕ್ಕಾಗಿನೆ, ವಧೆ ಉದ್ದೇಶ ಅಲ್ಲದೇನೆ ಸಾಗಾಣಿಕೆ ಉದ್ದೇಶಕ್ಕಾಗಿನೆ ಅಥವಾ ರೈತರಾಗ್ಲಿ ಕೃಷಿ ಸಂಬಂಧಿತ ಪಶುಪಾಲಕರಾಗ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ 15 ಕಿಲೋಮೀಟರ್ ವಿನಾಯಿತಿ ಇದೆ ಅಂತೇಳಿ ಮಾಡಿದ್ರು ಸಹ ಕೆಲವು ಕಂಡೀಷನ್ಸ್ ಇದಾವೆ. ವಿಶೇಷವಾಗಿ ಈ ಜಾನುವಾರು ಪ್ರಾಣಿಗಳ ಏನು ಗರ್ಭಧರಿಸಿದ ಜಾನುವಾರುಗಳನ್ನ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಟ ಮಾಡಬೇಕು ಅನ್ನೋ ಅಂತ ಸಂದರ್ಭ ಬಂದಾಗ ಅಲ್ಲಿ ಆ ವಾಹನಕ್ಕೆ ವೇಗದ ಮಿತಿಯನ್ನ ನಿರ್ಬಂಧಿಸಿದ, ಅಂದ್ರೆ ವೇಗದ ಮಿತಿ 20 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗುವ ಹಾಗೆ ಇಲ್ಲ. ಮತ್ತೆ ಈ ಕರುಗಳಾಗಲಿ ಅಥವಾ ಇನ್ನೂ ದೊಡ್ಡ ಪ್ರಾಣಿಗಳಾಗಲಿ ಅವುಗಳ ವಯಸ್ಸಿಗೆ ಸಂಬಂಧಿಸಿದಂತೆ ಮತ್ತೆ ಅವುಗಳ ತೂಕಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಒಂದಿಷ್ಟು ನಿರ್ದಿಷ್ಟವಾದ ಅಥವಾ ಒಂದು ನಿಗದಿತ ಜಾಗ ಅಥವಾ ಸ್ಥಳಾವಕಾಶವನ್ನ ನಾವು ಸಹ ಮಾಡಿಕೊಡಬೇಕಾಗುತ್ತೆ. ಈವನ್ ಸ್ಥಳಾವಕಾಶ ಕಡಿಮೆ ಸ್ಥಳದಲ್ಲಿ ಜಾಸ್ತಿ ಜಾನುವಾರುಗಳನ್ನು ಸಾಗಾಟ ಮಾಡೋದು ಸಹ ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗಾಗಿ ಈ 100 ಕೆಜಿ ಅಥವಾ 100 ಕೆಜಿಗಿಂತ ಒಳಗಿನ ತೂಕದ ಪ್ರಾಣಿಗಳೇನಾದ್ರೂ ಇದ್ರೆ ಅವುಗಳಿಗೆ 1 ಮೀಟರ್ ಮತ್ತೆ 1.5 ಮೀಟರ್ನಂತೆ ಸ್ಥಳಾವಕಾಶ ಕೊಡಬೇಕು. 100 ಕೆಜಿಗಿಂತ ಹೆಚ್ಚಿನ ತೂಕದ ಪ್ರಾಣಿಗಳು ಅಥವಾ ಆ ತರದ ಪ್ರಾಣಿಗಳಿಗೆ ಸ್ಥಳಾವಕಾಶ ಬಂದ್ಬಿಟ್ಟು 1 ಮೀಟರ್ 2 ಮೀಟರ್ ಈ ರೀತಿಯ ಸ್ಥಳಾವಕಾಶವನ್ನು ನಾವು ಒದಗಿಸಿಕೊಡಬೇಕಾಗುತ್ತದೆ. ಮತ್ತೆ ಈ ಜಾನುವಾರು ಸಾಗಾಣಿಕೆ ಉದ್ದೇಶದಲ್ಲಿ ಕೆಲವು ಒಂದ್ ವೇಳೆ ಏನಾದರೂ ಅದು ಅಪರಾಧ ಅಂತೇಳಿ ಸಿಗಾಕೊಂಡ್ರೆ ಅಥವಾ ಸಿಕ್ಕಾಕೊಂಡ್ರೆ ಅದು ಎಲ್ಲಾನು ಸೆಕ್ಷನ್ 14 ಪ್ರಕಾರ ಅದಕ್ಕೆ ಬಳಸಿದ ವಾಹನ, ಜಾನುವಾರು, ಆವರಣ, ಸಾಮಗ್ರಿ ಏನೇನಿರ್ತದೆ ಇದೆಲ್ಲಾನು ಸಹ ಸರ್ಕಾರದವರು ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಈ ಅಧಿನಿಯಮದಡಿಯಲ್ಲಿ ವಶಪಡಿಸಿಕೊಂಡ ಜಾನುವಾರುಗಳನ್ನ ಮುಂದೆ ಏನ್ ಮಾಡ್ತಾರೆ ಅನ್ನೋದಾದ್ರೆ ಅವನ್ನ ಪೋಷಣೆಗಾಗಿ ಅಥವಾ ಮುಂದುವರೆದು ಸಾಕ್ಲಿಕ್ಕಾಗಿ ಹತ್ತಿರದ ಗೋಶಾಲೆಗಳಲ್ಲಿ ಅಥವಾ ಯಾವುದೇ ಸ್ಥಳೀಯ ಪ್ರಾಧಿಕಾರಕ್ಕೆ ಸರ್ಕಾರ ಒಂದು ನಿರ್ದೇಶನ ಕೊಟ್ಟು ಅಲ್ಲಿ ಸಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದರ ಮೇಲಿರ್ತಕ್ಕಂಥ ನಮ್ಮ ಮಾಲೀಕತ್ವ ಸಂಪೂರ್ಣ ಹೊರಟೋಗುತ್ತೆ. ಅಂದ್ರೆ ನಾವು ಈ ಏನು ಅಧಿನಿಯಮವನ್ನು ಉಲ್ಲಂಘಿಸಿ ಸಾಗಾಣಿಕೆ ಮಾಡಿದ್ದೆ ಆದ್ರೆ ಈ ಒಂದು ಮಾಲೀಕತ್ವದಿಂದ ಬೇರೆಯವರಿಗೆ ಮಾರಬೇಕು ಅಂತಂದ್ರೆ ಅವರು ಎಷ್ಟು ದಿನದ ಮುಂಚಿತವಾಗಿ ಇದ್ರ ಪರವಾನಿಗೆಲ್ಲ ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ? ಅಂದ್ರೆ ನಾವು ಸಾಗಾಣಿಕೆ ಮಾಡೋಕ್ಕಿಂತ ಮುಂಚೆ ಪರವಾನಿಗೆ ಪಡ್ಕೊಳ್ಳೇಬೇಕು ಕಡ್ಡಾಯವಾಗಿ. ಮತ್ತು ಈ ಮಾಲೀಕತ್ವ ಅಂದ್ರೆ ಜಾನುವಾರು ಮಾಲೀಕತ್ವ ಅಂದ್ರೆ ಏನು ಅಂತಾನು ಸಹ ಒಂದ್ಸರಿ ಹೇಳ್ತೇನೆ ನಾನು. ಕಿವಿಗಳಿಗೆ ಅಥವಾ ಜಾನುವಾರುಗಳನ್ನು ಗುರುತಿಸ್ಲಿಕ್ಕಾಗಿ ಒಂದು ಕಿವಿ ಓಲೆ ಅಂತೇಳಿ ನಾವು ಹಾಕ್ತೀವಿ, ಅದು ಇರಬೇಕು. ಅದ್ರ ಜೊತೆಗೆ ಆ ಮಾಲೀಕರದು ಯಾವ್ದಾದ್ರೂ ಒಂದು ರೀತಿಯ ಫೋಟೋ ಐಡಿ ಅಂತ ಹೇಳ್ತೀವಿ, ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ನೀಡಿರ್ತಕ್ಕಂಥ ಈ ನರೇಗಾ ಕಾರ್ಡು, ಅಂದ್ರೆ ಆ ಒಂದು ವ್ಯಕ್ತಿಯ ಫೋಟೋ ಆ ಒಂದು ಕಾರ್ಡ್ನಲ್ಲಿ, ಐಡಿ ಕಾರ್ಡ್ನಲ್ಲಿ ಇರಬೇಕು. ಅದೇ ಏನು ಭಾವಚಿತ್ರ ಸಹಿತ ಗುರುತಿನ ಚೀಟಿ ಅಂತ ಹೇಳ್ತಾರೆ, ಅದು ಇದ್ದು ಮಾಲೀಕತ್ವವನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಈ ಜಾನುವಾರುಗಳನ್ನ ಸಾಗಾಟ ಮಾಡಬೇಕಾದ್ರೆ ಅವರು ಏನೇನು ಒಂದು ನಿಬಂಧನೆಗಳನ್ನ ಅಂದ್ರೆ ಅವರು ಇಷ್ಟನ್ನೆಲ್ಲ ಇಟ್ಕೊಂಡಿರಬೇಕು, ಯಾವ ರೆಕಾರ್ಡ್ಸ್ಗಳನ್ನ ಅವರು ಮೇಂಟೈನ್ ಮಾಡಿರಬೇಕು ಅಂತ? ಅದೇ ಈಗ ಜಾನುವಾರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಟ ಮಾಡುವಾಗ ಒಂದು ನಾನು ಹೇಳಿದಂತೆ ಪಶುವೈದ್ಯಾಧಿಕಾರಿ ಅಥವಾ ಅವರಿಂದ ಮೇಲ್ಪಟ್ಟ ಅಧಿಕಾರಿಗಳಿಂದ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತಗೋಬೇಕು. ಮತ್ತೆ ಈ ಸಾಗಣೆ ಮಾಡತಕ್ಕಂಥ ವಾಹನದಲ್ಲಿ ಸಹ ಕೆಲವು ಕಂಡೀಷನ್ಗಳಿದ್ದಾವೆ, ಅದರಲ್ಲಿ ಕೆಂಪು ಬಣ್ಣದ ದಪ್ಪ ಅಕ್ಷರದಲ್ಲಿ ಮಾಲೀಕನ ಅಥವಾ ಮಾರಾಟಗಾರನ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ ಎಲ್ಲವನ್ನು ಸಹ ನಮೂದಿಸಬೇಕಾಗಿರ್ತದೆ. ಮತ್ತೆ ಈ ವಾಹನದಲ್ಲಿ ಜಾನುವಾರುಗಳನ್ನ ಹತ್ತಿಸುವಾಗ್ಲಿಗಾಗ್ಲಿ ಅಥವಾ ಕೆಳಗೆ ಇಳಿಸುವಾಗ್ಲಾಗ್ಲಿ ಅದನ್ನ ಹೇಗಂದ್ರಾಗೆ ಮಾಡುವ ರೀತಿ ಇಲ್ಲ, ಅದಕ್ಕೆ ಸೂಕ್ತವಾದಂತ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ತೀವಿ, ಒಂದು ಮೆಟ್ಲು ತರನೋ ಅಥವಾ ಏನೋ ಒಂದು ಪ್ಲಾಟ್ಫಾರ್ಮ್ ಒದಗಿಸಿ ಅವಕ್ಕೆ ಸೌಕರ್ಯ ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಆ ಜಾನುವಾರು ಸಾಗಣೆ ಸಂದರ್ಭದಲ್ಲಿ ಅದು ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ಅಥವಾ 6 ಗಂಟೆ ಪ್ರಯಾಣ ಆಗ್ಬೋದು, ಆ ಸಂದರ್ಭದಲ್ಲಿ ಅವುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಮೇವು ಮತ್ತು ನೀರಿನ ಸೌಕರ್ಯವನ್ನು ಸಹ ಒದಗಿಸಬೇಕಾಗ್ತದೆ. ಇದೆಲ್ಲ ಆ ಮಾಲೀಕರ ಕರ್ತವ್ಯ ಆಗುತ್ತೆ. ಮತ್ತೆ ಇನ್ನು ಗರ್ಭಕ್ಕೆ ನಾನಾಗಲೇ ಹೇಳಿದೆ, ಗರ್ಭ ಧರಿಸಿರ್ತಕ್ಕಂಥ ಪ್ರಾಣಿಗಳನ್ನು ಸಾಗಾಟನೆ ಮಾಡುವಾಗ 20 ಕಿಲೋಮೀಟರ್ಗಿಂತ ಹೆಚ್ಚಿನ ಸ್ಪೀಡ್ನಲ್ಲಿ ವಾಹನವನ್ನು ಚಲಾಯಿಸುವಂತಿಲ್ಲ. ಇದು 2 ಅಥವಾ ಹೆಚ್ಚು ಜಾನುವಾರುಗಳ ಸಾಗಣೆ ಮಾಡುವಾಗ ನಾವು ಪಾರ್ಟಿಷನ್ ಅಂತ ಆಗ್ಲೇ ಸೈಜ್ ಹೇಳಿದೆ, 1.5 ಮೀಟರ್, 2 ಮೀಟರ್, 1 ಮೀಟರ್, 2 ಮೀಟರ್ ಈ ತರ ಸೈಜ್ ಅನ್ನ ಒಂದು ಪರ್ಮನೆಂಟ್ ಪಾರ್ಟಿಷನ್ ಅಂತ ಅಂದ್ರೆ ಅದಕ್ಕೆ ಆದಂತ ಒಂದು ಕೋಣೆ ಅಂತ ಕೋಣೆ ರೀತಿಯಲ್ಲಿ ಪಾರ್ಟಿಷನ್ ಮಾಡೇ ಸಾಗಾಟ ಮಾಡ್ಬೇಕಂದ್ರೆ ಒಂದಕ್ಕೊಂದು ಒತ್ಕೊಂಡು ಕಡಿಮೆ ಸ್ಥಳಾವಕಾಶದಲ್ಲಿ ಒಂದು ಅವುಗಳಿಗೆ ಈ ಇಬ್ಬಂದಿ ಆಗೋ ರೀತಿಯಲ್ಲಿ ನಾವು ಸಾಗಾಣಿಕೆ ಮಾಡಬಾರದು ಅಂತೇಳಿ. ಅಂದ್ರೆ ಈ ಒಂದು ಕಾನೂನು ಏನಕ್ಕೋಸ್ಕರ ಜಾರಿಗೆ ಬಂತು, ಯಾವ ಒಂದು ಸಂದರ್ಭಕ್ಕೋಸ್ಕರ? ಅಂದ್ರೆ ಗೋಹತ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ನಡೀತಿದೆ ಅಂತನೋ, ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ನಿಷೇಧಿತ ಕಾರ್ಯ ಬಂತು ಅಂತ? ಅಲ್ಲೋ, ಇದು ಗೋಹತ್ಯೆ ನಿಷೇಧ ಹಿಂದಿನಿಂದನೂ ಇದೆ, ಅದಕ್ಕೆ ಕೆಲವಾರು ಮಾರ್ಪಾಡುಗಳನ್ನು ಈಗ ಹೊಸದಾಗಿ ಮಾಡಿ ಜಾರಿಗೆ ತಂದಿದ್ದಾರೆ. ಇದು ದೇಶದಾದ್ಯಂತ ಅಂದ್ರೆ ನಮ್ಮ ರಾಜ್ಯದಾದ್ಯಂತ ಅಂತೂ ಸಂಪೂರ್ಣವಾಗಿ ಆಗ್ಲೇ ಹೇಳಿದಂತೆ 25 ಫೆಬ್ರವರಿ 2021 ಜಾರಿಗೆ ಬಂದಿದೆ. ಬಹುತೇಕ ರಾಜ್ಯಗಳಲ್ಲಿ, ನಮ್ಮ ದೇಶದ ಎಲ್ಲಾ ಬಹುತೇಕ ರಾಜ್ಯಗಳಲ್ಲಿ ಈ ಗೋಹತ್ಯೆ ನಿಷೇಧ ಈಗ ಆಲ್ರೆಡಿ ಜಾರಿಯಲ್ಲಿದೆ. ಬಟ್ ನಾವು ತಿಳಿದಲ್ಲೇನೆ ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಶಿಕ್ಷೆಗೆ ಒಳಪಡ್ತೇವೆ. ನಾವು ಅಂದ್ರೆ ಯಾರೇ ಅದಕ್ಕೆ ಸಂಬಂಧಪಟ್ಟವರಿದ್ರು ಸಹ ಶಿಕ್ಷೆಗೆ ಒಳಪಡ್ತಾರೆ. ಹಾಗಾಗಿ ಈ ಕರ್ನಾಟಕ ಜಾನುವಾರು ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ ಇದನ್ನ ಜಾರಿಗೊಳಿಸಿರೋದ್ರಿಂದ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೊಂದಿರೋದು ಒಳ್ಳೇದು. ಸಾರ್ವಜನಿಕರು ಅಂದ್ರೆ ವಿಶೇಷವಾಗಿ ಜಾನುವಾರುಗಳ ಜೊತೆ ಜೀವನ ಮಾಡೋರು, ಅದನ್ನು ಸಾಕೋರು, ಸಾಗಣೆ ಮಾಡೋರು, ಇವ್ರು ಇಂಥವ್ರು ತಿಳ್ಕೊಂಡಿದ್ರೆ ಒಳ್ಳೇದು. ಮತ್ತೆ ಕೆಲವು ವಿಚಾರಗಳು, ಈ ಪ್ರತಿಯೊಬ್ಬ ಪ್ರಜೆಯನ್ನೂ ಸಹ ಈ ಕೆಲವು ಪ್ರಾಣಿ ಸಂಬಂಧಿತ ಕಾನೂನುಗಳು ಅಂತಿದ್ದಾವೆ, ಅವುಗಳನ್ನು ಸಹ ನಾವು ತಿಳ್ಕೊಂಡಿರಬೇಕು. ನಾನು ಇದರಲ್ಲಿ ಕೆಲವು ಮುಖ್ಯವಾದಂತ ಪ್ರಾಣಿ ಸಂಬಂಧಿತ ಕಾನೂನುಗಳನ್ನು ಹೇಳ್ತೇನೆ. ನಾವು ಮನುಷ್ಯರಾಗಿ ಎಲ್ಲಾ ಜೀವಿಗಳ ಬಗ್ಗೆ ಅನುಕಂಪ ಹೊಂದಿರಬೇಕು, ಮತ್ತೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಇದು ಮೂಲಭೂತ ಕರ್ತವ್ಯವಾಗಿದೆ. ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಸಹ ನಾವು ಅನುಕಂಪ ಹೊಂದಿರಬೇಕು, ಅದು ಪ್ರಾಣಿ ಪಕ್ಷಿ ಎಂಥದೇ ಇರಲಿ ನಾವು ಅನುಕಂಪ ಹೊಂದಿರಬೇಕು. ಇದು ನಮ್ಮ ಸಂವಿಧಾನದ ಆರ್ಟಿಕಲ್ 51 ಇದರ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ನಾವು ಕನಿಷ್ಠ ಅರಿವನ್ನು ಈ ಪ್ರಾಣಿ ಸಂಬಂಧಿತ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಅಂತೇಳಿ ಕೆಲವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಈ ಬೀಡಾಡಿ ಜನಗಳು ಸೇರಿದಂತೆ ಯಾವುದೇ ಪ್ರಾಣಿಗಳನ್ನು ನಾವು ಹಿಂಸೆ ಮಾಡುವುದಾಗಲಿ ವಧೆ ಮಾಡುವುದಾಗಲಿ ಇದು ಶಿಕ್ಷಾರ್ಹ ಅಪರಾಧ. ಬರೀ ಕಾನೂನು ಪ್ರಾಣಿ ನಿಷೇಧ ಕಾನೂನು ಅಷ್ಟೇ ಅಲ್ಲ, ಇಂಡಿಯನ್ ಪೀನಲ್ ಕೋಡ್ ಅಥವಾ ಐಪಿಸಿ ಸೆಕ್ಷನ್ನಲ್ಲೂ ಸಹ ಇದರ ಉಲ್ಲೇಖ ಇದೆ. ಐಪಿಸಿ ಸೆಕ್ಷನ್ 428 ಮತ್ತು 429 ಪ್ರಕಾರ ಈವನ್ ಬೀಡಾಡಿ ದನಗಳಿಗೆ ಸಹ ನಾವು ಹಿಂಸೆ ಮಾಡಿದರೂ ಸಹ ಅದು ನಮಗೆ ಶಿಕ್ಷಾರ್ಹ ಅಪರಾಧನೇ ಆಗುತ್ತೆ. ಅದೇ ರೀತಿ ನಾವು ಮಾಲೀಕರು ಆಗಿದ್ದರೂ ಸಹ ಯಾವುದೋ ಒಂದು ಪ್ರಾಣಿ, ಅದು ನಾಯಿ ಇರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಮಾಲೀಕರು ಆಗಿದ್ದರೂ ಸಹ ಸಾಕು ಪ್ರಾಣಿಗಳನ್ನು ಮನೆಯಿಂದ ಹೊರಗೆ ಬಿಟ್ಟು ಬಿಡೋದು ಸಹ ಒಂದು ಅಪರಾಧನೇ ಆಗಿದೆ. ಅದು ಏನಂದ್ರೆ ಸೆಕ್ಷನ್ 11(1) ಮತ್ತು ಸೆಕ್ಷನ್ 11(2), ಇದು PCA ಆಕ್ಟ್ ಅಂತಾರೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಂತೇಳಿ ಪ್ರಾಣಿಗಳಿಗೆ ಒಂದು ಆಕ್ಟ್ ಇದೆ. ಅದು 1960 ಜಾರಿ ಇದೆ. PCA ಆಕ್ಟ್ 1960 ಪ್ರಕಾರ ಮಾಲೀಕರು ಆಗಿದ್ರೂ ಸಹ ನಾವು ಅದನ್ನ ಎಲ್ಲೆಂದ್ರಲ್ಲೇ ಹೊರಗೆ ಬಿಡುವುದು ಸಹ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇನ್ನೊಂದು, ಈ ಕೋಳಿಗಳು ಅಥವಾ ಈ ತರದ ಯಾವುದಾದ್ರು ಪಕ್ಷಿಗಳಿಗೆ ಸೇರಿದಂತೆ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳನ್ನ ವಧಾಗಾರದಲ್ಲೇ ನಾವು ಅದನ್ನ ವಧೆ ಮಾಡಬೇಕು. ಆ ವಧಾಗಾರವನ್ನು ಹೊರತುಪಡಿಸಿ ಇನ್ಯಾವುದೇ ಸ್ಥಳಗಳಲ್ಲಿ ನಾವು ಅವುಗಳನ್ನು ವಧೆ ಮಾಡಿದರೂ ಸಹ ಅದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ರೆಗ್ಯುಲೇಷನ್ 2011 ಪ್ರಕಾರ Chapter 4 ಅಂಡ್ ಇದರ ಪ್ರಕಾರ ಸಹ ಒಂದು ಶಿಕ್ಷಾರ್ಹ ಅಪರಾಧನೇ ಆಗುತ್ತೆ. ಅಂದ್ರೆ ಎಲ್ಲೆಂದ್ರಲ್ಲೇ ನಾವು ಅವುಗಳನ್ನು ವಧೆ ಮಾಡುವಂತೆ ಇಲ್ಲ. ಅದೇ ರೀತಿ ಈ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಒಬ್ಬ ಪರ್ಸನ್ ಅವರು ಒಂದು ಸಂಸ್ಥೆ ಇವರು ಬೀದಿ ನಾಯಿಗಳನ್ನ ಒಂದ್ ಕಡೆಯಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವಂತಿಲ್ಲ ಅಂದ್ರೆ ಅರ್ಥ ನಿರ್ದಿಷ್ಟ ಸಂಘ ಸಂಸ್ಥೆಗಳಿಗೆ ಮಾತ್ರ ಈ ಒಂದು ಅಧಿಕಾರ ಅಥವಾ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ರೆಗ್ಯುಲೇಷನ್ಸ್ ಅಥವಾ ರೂಲ್ಸ್ 2001 ಅಂತೇಳಿ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಒಂದು ಯಾವುದಾದ್ರೂ NGOಗಳು ಇಂಥವರಿಗೆ ಮಾತ್ರ ಅಧಿಕಾರ ಕೊಟ್ಟಿರ್ತಾರೆ. ನಾವಾಗಿ ನಾವು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಇಂಡಿವಿಜುವಲ್ ಆಗಿ ನಾವು ಬೀದಿ ನಾಯಿಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಟ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಈ ಯಾವುದೇ ಒಂದು ಪ್ರಾಣಿಗಳಿಗೆ ನಾವು ಕಾಲಕಾಲಕ್ಕೆ ಆಹಾರ ನೀಡದೇ ಇರೋದು ಅಥವಾ ಅದಕ್ಕೆ ಸೂಕ್ತವಾದ ವಸತಿ ಕಲ್ಪಿಸದೇ ಇರೋದು, ಅವಳಿಗೆ ನಿರ್ದಿಷ್ಟವಾಗಿ ಓಡಾಡಲಿಕ್ಕಾಗಲಿ ಅಥವಾ ಸ್ವಲ್ಪ ಫ್ರೀ ಆಗಿರ್ಲಿಕ್ಕೆ ವ್ಯಾಯಾಮ ಮಾಡಲಿಕ್ಕೆ ಅವಕಾಶ ನೀಡದೇ ಇರೋದು, ದೀರ್ಘಕಾಲ ಒಂದೇ ಕಡೆ ಕೂಡಿ ಹಾಕೋದಾಗಲಿ, ಒಂಟಿಯಾಗಿಡೋದಾಗಲಿ, ಇವೆಲ್ಲವೂ ಸಹ ಈ PCA ಆಕ್ಟ್ 1960 ಸೆಕ್ಷನ್ 11 ಪ್ರಕಾರ ಕಾನೂನು ಶಿಕ್ಷಾರ್ಹ ಅಪರಾಧನೇ ಆಗಿರುತ್ತೆ. ಇದೇ ತರ ಈ ಕೆಲವು ಪ್ರಾಣಿಗಳನ್ನ ಈ ಕಾದಾಟ ಮಾಡಲಿಕ್ಕೆ, ಉದಾಹರಣೆಗೆ ಗೂಳಿ ಕಾಳಗ, ಟಗರು ಕಾಳಗ ಅಂತೆಲ್ಲ ಹೇಳ್ತಾರೆ, ಈ ತರ ಕಾದಾಟ ಮಾಡೋದಕ್ಕೆ ಪ್ರಚೋದನೆ ನೀಡುವುದಾಗಲಿ, ನಾವು ನಡೆಸುವುದಾಗಲಿ ಅಥವಾ ಅದರಲ್ಲಿ ಭಾಗವಹಿಸುವುದಾಗಲಿ, ಇವೆಲ್ಲವೂ ಸಹ PCA ಆಕ್ಟ್ 1960 ಸೆಕ್ಷನ್ 11(2) ಅಂತೇಳಿ ಹೇಳ್ತಾರೆ. ಇದ್ರ ಪ್ರಕಾರನೂ ಸಹ ಇವೆಲ್ಲವೂ ಶಿಕ್ಷಾರ್ಹ ಅಪರಾಧ ಆಗಿದೆ. ಇನ್ನು ಕೆಲವು ಈ ಮುದ್ದು ಪ್ರಾಣಿಗಳಂದ್ರೆ ಈ ಮೊಲ ಈ ತರದ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಈ ಸೌಂದರ್ಯ ವರ್ಧಕಗಳ ಪರೀಕ್ಷೆಗಾಗಿ ಕೆಲವು ಕಂಪನಿಗಳವರು ಉಪಯೋಗಿಸ್ತಾರೆ, ಅದು ಸಹ ಈಗ ನಿಷಿದ್ಧ ಆಗಿದ್ದು, ಆಮದು ಮಾಡಲಾಗುವ ಸೌಂದರ್ಯ ವಸ್ತುಗಳನ್ನು ಪ್ರಾಣಿಗಳ ಮೇಲೆ ಪರೀಕ್ಷಿಸುವುದು ಸಹ ನಿರ್ಬಂಧಿಸಲಾಗಿದೆ. ಇದು ಸಹ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ರೂಲ್ 1945 ಅಲ್ಲಿ ಇದರ ಉಲ್ಲೇಖ ಇದೆ. ಹಾಗೆ ಈ ಮೃಗಾಲಯಕ್ಕೆ ಹೋಗ್ತಾರೆ ಕೆಲವರು ಪ್ರಾಣಿಗಳು ಮನರಂಜನೆ ನೋಡ್ಲಿಕ್ಕೆ ಅಂತೇಳಿ, ಅಲ್ಲೂ ಸಹ ಮೃಗಾಲಯದಲ್ಲಿ ನಾವು ಪ್ರಾಣಿಗಳ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದಕ್ಕೂ ಸಹ ಒಂದು ವೈಲ್ಡ್ ಲೈಫ್ ಆಕ್ಟ್ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೆಕ್ಷನ್ 38 ಪ್ರಕಾರ ಹೇಳ್ತಾರೆ. ಏನಂದ್ರೆ ಮೃಗಾಲಯದಲ್ಲಿ ಯಾವುದೇ ತರದ ಪ್ರಾಣಿಗಳನ್ನ ರೇಗಿಸುವುದಾಗಲಿ, ಅದಕ್ಕೆ ಆಹಾರ ನೀಡುವುದಾಗಲಿ, ಮತ್ತೆ ತೊಂದರೆ ಪಡಿಸುವುದಾಗಲಿ, ಅಥವಾ ಮೃಗಾಲಯವನ್ನ ನಾವು ಮಲಿನಗೊಳಿಸುವುದಾಗಲಿ, ಇವೆಲ್ಲವೂ ಸಹ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಈ ತರ ಸುಮಾರು ಕಾಯಿಲೆಗಳು ಪ್ರಾಣಿಗಳಿಗೆ ಸಂಬಂಧಿತ ಕಾನೂನುಗಳಿದ್ದಾವೆ. ಈಗ ಕಾಡು ಪ್ರಾಣಿಗಳನ್ನ ನಾವು ಬಂಧನದಲ್ಲಿ ಇಡೋದಾಗಲಿ, ಬಲೆ ಹಾಕಿ ಅವುಗಳನ್ನು ಹಿಡಿಯೋದಾಗಲಿ, ಅಥವಾ ಅವಕ್ಕೆ ವಿಷ ಹಾಕೋದಾಗಲಿ, ಘಾಸಿಗೊಳಿಸೋದಾಗಲಿ, ಇವು ಎಲ್ಲವೂ ಸಹ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಶಿಕ್ಷಾರ್ಹ ಅಪರಾಧಗಳೇ ಆಗಿದೆ. ಇದರ ಜೊತೆಗೆ ಈ ವಿವಿಧ ರೀತಿಯ ಹಕ್ಕಿಗಳನ್ನು ನಾವು ಮೈನಾಕಿ, ಬುಲ್ಬುಲ್ಲಕ್ಕಿ, ಗುಬ್ಬಚ್ಚಿ ಈ ತರ ಬೇರೆ ಬೇರೆ ಜಾತಿಯ ಹಕ್ಕಿಗಳನ್ನು ಸಹ ಬಂಧನದಲ್ಲಿ ಇಡೋದು, ಅಂದ್ರೆ ಪಂಜರದಲ್ಲಿ ಕೂಡ ಹಾಕುವುದು, ಮತ್ತೆ ಅವುಗಳ ಮಾಲೀಕತ್ವವನ್ನು ಪಡೆಯುವುದು, ನಮ್ದೇ ಹೇಳಿ ನಮ್ಮದೇ ಪಕ್ಷ ಅಂತ ಹೇಳೋದು ಇವ್ಯಾವೂ ಸಹ ನ್ಯಾಯಸಮ್ಮತ ಅಲ್ಲ. ಈ ರೀತಿ ಏನಾದರೂ ನಾವು ಮಾಡಿದೆ ಆದರೆ ಇದು ಎಲ್ಲಾನು ಸಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂತಿದೆ, ಅದರ ಪ್ರಕಾರ ಇವಕ್ಕೆಲ್ಲ ಕೆಲವು ಶಿಕ್ಷಾರ್ಹ ಅಪರಾಧ, ಇನ್ನೂ ಕೆಲವು ಏನು ನಾನ್ ಬೇಲಬಲ್ ಅಂತ ಹೇಳ್ತಾರೆ, ಅಂದ್ರೆ ನಮಗೆ ಆ ಒಂದು ಅಪರಾಧ ಮಾಡಿದ್ರೆ ಬೇಲೆ ಸಿಗಲ್ಲ, ಆ ತರದ ಕೆಲವು ಕಾನೂನುಗಳಿದಾವೆ. ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಪ್ರಾಥಮಿಕ ಮಾಹಿತಿಯನ್ನ ಹೊಂದಿರೋದು ಒಳ್ಳೆಯದು. ಇನ್ನು ಮುಂದುವರೆದು ಈ ಕೋಳಿಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಟ ಮಾಡುವಾಗ ಬೈಕ್ ಅಲ್ಲಿ ಸೈಕಲ್ ಅಲ್ಲಿ ಯಾವ್ದಂದ್ರೆ ಅದೇ ಗಾಡಿನಲ್ಲಿ ಹೆಂಗಂದ್ರಂಗೆ ತಗೊಂಡು ಹೋಗ್ತಿರ್ತಾರೆ, ಅದು ಸಹ ಒಂದು ಶಿಕ್ಷಾರ್ಹ ಅಪರಾಧನೆ ಆಗಿರುತ್ತೆ. ಏನಂದ್ರೆ ಅವಕ್ಕೆ ನಾವು ತಗೊಂಡು ಹೋಗುವಾಗ ಆರಾಮದಾಯಕವಲ್ಲದ ಅಥವಾ ನೋವಿನಿಂದ ಕೂಡಿದ ಅಥವಾ ಯಾತನಾಮಯವಾದ ಕೋಳಿಗಳನ್ನ ಸಾಗಾಟ ಮಾಡಿದ್ದೇ ಆದ್ರೆ ಅದು ಸಹ ಶಿಕ್ಷಾರ್ಹ ಅಪರಾಧ ಆಗಿತ್ತೆ. ಇದು ಬಂದ್ಬಿಟ್ಟು ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ 1978 ಪ್ರಕಾರ ಅದು ಸಾಗಾಣಿಕೆ ಮಾಡುವಾಗ ಮೋಟರ್ ವೆಹಿಕಲ್ ಆಕ್ಟ್ ಕಾನೂನಲ್ಲಿ ಬರುತ್ತೆ. ಹಂಗಾಗಿ ಅವುಗಳನ್ನು ಆರಾಮದಾಯಕವಾಗಿ ನಾವು ಸಾಗಿಸಬೇಕು. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವರು ಈ ಮಂಗಗಳು, ಗಿಳಿಗಳು, ಈ ತರದ ಪ್ರಾಣಿಗಳನ್ನು ಸಾಕಿರ್ತಾರೆ, ಇವು ಎಲ್ಲ ಸಹ ಸಾಕುವುದು ನ್ಯಾಯಸಮ್ಮತವಲ್ವಾ? ಸಾಕಿದ್ದೇ ಆದರೆ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 72 ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇನ್ನು ಕೆಲವರು ತಮ್ಮ ಜೀವನೋಪಾಯಕ್ಕಾಗಿ ಅಥವಾ ಹಿಂದಿನಿಂದ ಮಾಡ್ಕೊಂಡು ಬಂದಿದೀವಿ ಅಂತೇಳಿ ಈ ಕರಡಿ, ಮಂಗ, ಹುಲಿ, ಚಿರತೆ ಈ ತರ ಹಾಗೂ ಜೊತೆಗೆ ಕೆಲವರು ಹೋರಿಗಳನ್ನು ತರಬೇತಿ ನೀಡಿಬಿಟ್ಟು ಟ್ರೈನಿಂಗ್ ಕೊಟ್ಟು ಅವುಗಳಿಗೆ ವಿವಿಧ ರೀತಿಯ ಮನರಂಜನೆಗಳನ್ನು ನೀಡಿ ಅದರಿಂದ ಜೀವನೋಪಾಯ ಅಂತೇನೋ ಮಾಡ್ತಾರೆ. ಬಟ್ ಅಂಥವ್ರಿಗೆಲ್ಲ ಸರ್ಕಾರದ ವತಿಯಿಂದ ಈಗಾಗಲೇ ಪುನರ್ವಸತಿ ಕಲ್ಪಿಸುವ ಯೋಜನೆಗಳು ಸಹ ಜಾರಿಯಲ್ಲಿದ್ದಾವೆ. ಹಾಗಾಗಿ ಈ ತರದ ಕಾರ್ಯಗಳನ್ನು ಮಾಡತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಇನ್ನು ಮುಂದೆ ಅಥವಾ ಮಾಡೋದನ್ನ ತಕ್ಷಣದಲ್ಲೇನೆ ನಿಲ್ಲಿಸಬೇಕು. ಇದು ಸಹ PCI ಆಕ್ಟ್ 1960 ಬರ್ತದೆ. ಅಂದ್ರೆ ಯಾವುದೇ ತರದ ಪ್ರಾಣಿಗಳನ್ನ ತರಬೇತಿ ನೀಡೋದಾಗ್ಲಿ ಅಥವಾ ಅವುಗಳನ್ನ ಮನರಂಜನೆಗಾಗಿ ಬಳಸೋದಾಗ್ಲಿ ನಿಷಿದ್ಧ ಆಗಿದೆ. ಮತ್ತೆ ದೇಶದ ಯಾವುದೇ ಸ್ಥಳದಲ್ಲಿ ಪ್ರಾಣಿ ಬಲಿ ನಿಷಿದ್ಧ, ಇದು ಸಹ ಸ್ಲಾಟರ್ ಹೌಸ್ ರೂಲ್ ಅಂತ ಹೇಳಿ ಒಂದು ಕಾನೂನು ಇದೆ 2001. ಆ ಒಂದು ಕಾನೂನು ಪ್ರಕಾರ ಪ್ರಾಣಿ ಬಲಿ, ಅದು ದೇವರುಗಳಿಗಾಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಪ್ರಾಣಿ ಬಲಿಯನ್ನ ನಿಷೇಧ ಮಾಡುವುದು ಸಹ ನಿಷೇಧ ಮಾಡಲಾಗಿದೆ. ಇದು ದೇವಸ್ಥಾನ ಆಗಿರ್ಬೋದು, ಪೂಜಾ ಸ್ಥಳಗಳಾಗಿರ್ಬೋದು, ಎಲ್ಲಾ ಕಡೆನೂ ಸಹ ಇದು ನಿಷೇಧ ಮಾಡಲಾಗಿದೆ. ಉಲ್ಲಂಘನೆ ಮಾಡಿ ಏನಾದರೂ ಪ್ರಾಣಿ ಬಲಿ ಮಾಡಿದ್ದೇ ಆದರೆ ಅದಕ್ಕೆ ಸೆಕ್ಷನ್ 3, 6 ಮತ್ತು 7 ಈ PCI ಆಕ್ಟ್ ಪ್ರಕಾರ ಮತ್ತೆ ಇವು ಏನಾಗ್ತದೆ, ದಂಡ ಕಲಂ 6 ಪ್ರಕಾರ 6 ತಿಂಗಳು ಸೆರೆವಾಸ ಹಾಕ್ಬೋದು, ಅಥವಾ ನಿಯಮ ಉಲ್ಲಂಘಿಸಿದ ಯಾವುದೇ ವ್ಯಕ್ತಿಯನ್ನ ವಾರಂಟ್ ಇಲ್ಲದೆ ಪೊಲೀಸ್ನವರು ನಮ್ಮನ್ನ ದಸ್ತಗಿರಿ ಮಾಡಲಿಕ್ಕೂ ಸಹ ಅಧಿಕಾರ ನೀಡಲಾಗಿದೆ. ಹಾಗಾಗಿ ನಾವು ಪ್ರಾಣಿ ಬಲಿ ನಿಷೇಧವನ್ನ ಸಂಪೂರ್ಣವಾಗಿ ಪಾಲಿಸಲೇಬೇಕು. ಈ ಜೊತೆಗೆ ಇನ್ನೂ ಕೆಲವು ಈ ಕುದುರೆ ಅಥವಾ ಕತ್ತೆ ಅಂತ ಪ್ರಾಣಿಗಳನ್ನ ನಾವು ಈ ಸರಕು ಸಾಗಾಟ ಮಾಡಲಿಕ್ಕೆ ಬಳಸ್ತೀವಿ, ಅಂತವುಗಳ ಪ್ರಾಣಿಗಳಿಗೂ ಸಹ ಅತಿಯಾಗಿ ಒಡೆಯೋದಾಗ್ಲಿ, ಹೆಚ್ಚಾಗಿ ಭಾರ ಏರುವುದಾಗ್ಲಿ ಅಥವಾ ಭಾರ ಏರಿದಂತಹ ಸಂದರ್ಭದಲ್ಲಿ ಅವಕ್ಕೆ ಹಿಂಸೆ ನೀಡುವುದಾಗ್ಲಿ, ಯಾವುದೇ ವಾಹನವನ್ನು ಎಳೆಯುವ ಅಥವಾ ಭಾರ ಹೊರುವ ಪ್ರಾಣಿಯನ್ನು ದಿನದಲ್ಲಿ ಒಟ್ಟು 5 ಗಂಟೆಗಿಂತ ಹೆಚ್ಚಾಗಿ ನಾವು ಬಳಸುವಂತಿಲ್ಲ. ಮತ್ತೆ ಬಳಸಿದ್ದೇ ಆದರೆ ಅವಕ್ಕೆ ವಿಶ್ರಾಂತಿ, ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ನೀಡಬೇಕು. ಇವೆಲ್ಲ ಇವುದನ್ನು ಯಾವುದೇ ಉಲ್ಲಂಘನೆ ಮಾಡಿದ್ರು ಸಹ ಸೆಕ್ಷನ್ 11 ಪ್ರಕಾರ ಈ PCI ಆಕ್ಟ್ ಪ್ರಕಾರ ಅದು ಸಹ ಒಂದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇನ್ನೂ ಮುಂದುವರೆದು ಕೆಲವು ಸಂದರ್ಭಗಳಲ್ಲಿ ಪ್ರಾಣಿಗಳಿಗೆ ಆರೋಗ್ಯ ಸರಿ ಇರಲ್ಲ ಅಥವಾ ಏನೋ ಕಾಯಿಲೆ ಬಂದಿರ್ತದೆ ರೋಗಗ್ರಸ್ತ ಪ್ರಾಣಿಗಳಿಂದ ಕೆಲವು ಸಾರಿ ಕೆಲಸ ಮಾಡಿಸೋದಾಗ್ಲಿ, ಇವನ್ ಎತ್ತುಗಳಾಗಿರ್ಬೋದು, ಕತ್ತೆಗಳಾಗಿರ್ಬೋದು ಅಥವಾ ಕುದುರೆಗಳಾಗಿರ್ಬೋದು, ದುಡಿಯ ಪ್ರಾಣಿಗಳು ಆರೋಗ್ಯವಂತವಾಗಿಯೇ ಇರಬೇಕು. ಅವು ಆರೋಗ್ಯವಂತವಾಗಿಲ್ದೇನೆ ಅಥವಾ ರೋಗಗ್ರಸ್ತ ಪ್ರಾಣಿಗಳಾಗಿದ್ರೆ ಅವುಗಳಿಂದ ಯಾವುದೇ ಕಾರಣಕ್ಕೆ ಕೆಲಸ ಮಾಡಿಸಬಾರದು. ಅದೇ ರೀತಿ ಬೇಕಂತಲೇ ಸುಮ್ ಸುಮ್ಮನೆ ಕಾರಣ ಇಲ್ಲದೆ ಯಾವುದೇ ಔಷಧಿಗಳನ್ನು ಕೊಡುವುದಾಗ್ಲಿ ಸಹ ನಿಷೇಧ ಮಾಡಿದೆ. ಮತ್ತೆ ನಿಗದಿತ ಸಮಯಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಒಂದೇ ಪ್ಲೇಸ್ ಅಲ್ಲಿ ಕೂಡಿಡೋದಾಗ್ಲಿ, ಕಟ್ಟಾಕೋದಾಗ್ಲಿ ಸಹ ಅದು ಸಹ ನಿರ್ಬಂಧಿಸಿದೆ. ಅವಕ್ಕೆ ಸೂಕ್ತವಾದ ವ್ಯಾಯಾಮವನ್ನು ಸಹ ನಾವು ಮಾಡಿಸಬೇಕು. ಮಾಲೀಕರಾಗಿ, ಆ ಪ್ರಾಣಿಗಳ ಮಾಲೀಕರಾಗಿ ಸಕಾಲದಲ್ಲಿ ಅವುಗಳಿಗೆ ಅವಶ್ಯಕ ಇರತಕ್ಕಂತ ಶುದ್ಧವಾದ ನೀರು, ಆಹಾರ, ನೆಲೆ ಇದು ನೀಡುವುದು ನಮ್ಮ ಒಂದು ಮೂಲಭೂತ ಕರ್ತವ್ಯ ಸಹ ಆಗಿರ್ತದೆ. ಅದೇ ರೀತಿ ಸಾರ್ವಜನಿಕ ಪ್ರದರ್ಶನಕ್ಕಾಗಿ, ಮನರಂಜನೆಗಾಗಿ ಈ ತರದ ಪ್ರಾಣಿಗಳನ್ನು ನಾವು ಬಳಸೋದು ಸೆಕ್ಷನ್ 21, 22, 23 ಅಂದ್ರೆ PCI ಆಕ್ಟ್ ಪ್ರಕಾರ ಇವೆಲ್ಲವೂ ಸಹ ಶಿಕ್ಷಾರ್ಹ ಅಪರಾಧಗಳಾಗಿರ್ತದೆ. ಈ ರೀತಿ ಅನೇಕ ಕಾನೂನುಗಳು, ಪ್ರಾಣಿಗೆ ಸಂಬಂಧಿತ ಕಾನೂನುಗಳು ಇದ್ದಾವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಅಷ್ಟೇ ನಾನು ನಿಮ್ಮ ಮುಂದೆ ಇವತ್ತು ಪ್ರಚುರ ಮಾಡಿದ್ದೇನೆ. ಅದನ್ನು ಸ್ವಲ್ಪ ತಿಳ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಟ್ಟಾಗಿ ಹೇಳಬೇಕು ಅಂದ್ರೆ ಪ್ರಾಣಿಗಳು ಸಹ ಅವು ಮನುಷ್ಯರಂತೆ, ಅವು ಸಹ ಜೀವಿಗಳು. ಆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ನಮಗೆ ಒಂದು ಏನು ಅನುಕಂಪ ಇರಬೇಕು, ಅದು ಮುಖ್ಯ. ಅನುಕಂಪ ಅನ್ನೋದು ಒಂದು ಇಲ್ಲ ಅಂದ್ರೆ ಕಷ್ಟನೇ ಆಗುತ್ತೆ. ಹಾಗಾಗಿ ಸಂವಿಧಾನದಲ್ಲೇನೆ ಹೇಳಿದರೆ ಭಾರತೀಯ ಪ್ರಜೆಯ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯ ಏನಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಬಗ್ಗೆನೂ ಅನುಕಂಪ ಹೊಂದಿರಬೇಕು. ಇದನ್ನ ಹಿಂದೆ ನಮ್ಮ ಬಸವಣ್ಣಾದಿ ಅನೇಕರು ಇದರ ಬಗ್ಗೆ ಸಾಕಷ್ಟು ತಮ್ಮ ವಚನಗಳಲ್ಲಿ ದಯವಿರಲಿ ಸಕಲ ಪ್ರಾಣಿಗಳಲ್ಲಿ ಅಂತೇಳಿ ಈ ತರ ಎಲ್ಲ ವಚನಗಳಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಹ ಇನ್ನು ಇದನ್ನ ಪಾಲನೆ ಮಾಡೋದ್ರಿಂದ ಕೆಲವಾರು ಕಾನೂನು ಕ್ರಮಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ನಮಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಸರ್. ತಾವು ಇದುವರೆಗೂ ಗೋಹತ್ಯ ನಿಷೇಧದ ಕಾನೂನು ಹಾಗೂ ಸಾಮಾನ್ಯ ಪ್ರಜೆಗಳಾಗಿ ನಾವು ಪ್ರಾಣಿ ಸಂಬಂಧಿಸಿದ ಕಾನೂನುಗಳ ಬಗ್ಗೆ ಹೆಚ್ಚಿನ ಯಾವ್ಯಾವ ಕಾನೂನುಗಳನ್ನು ನಾವು ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ಸಹ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಧನ್ಯವಾದಗಳು. ಇದುವರೆಗೂ ಗೋಹತ್ಯ ನಿಷೇಧ ಈ ಕುರಿತು ಕೃಷಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ